ಪ್ರತಿಹಾರ ಅಂದ್ರೆ ತಿನ್ನಲ್ಪಡುವವನು ಅಂತ. ಪ್ರತಿಹಾರ ಅಂದ್ರೆ ಈಟಬಲ್ ಅಂತ ಕೃಷ್ಣ ಹೇಳ್ತಾರೆ. ಹಾಗೆ ಈಟಬಲ್ ಅಂದ್ರೆ ಭಗವಂತನನ್ನೇ ತಿಂದು ಬಡಕೋ ಅಂತ ಅನ್ನಸ್ಥಿತನಾದ ಭಗವಂತ ನಮ್ಮ ಹೊಟ್ಟೆ ಒಳಗೆ ಕಳಿಸ್ತೇವೆ. ಅದೇ ತಿನ್ನುವುದಂದ್ರೆ ತಿನ್ನುವುದಂದ್ರೆ ನಾಶ ಮಾಡುವುದು ಅಂತ ಅರ್ಥ ಅಲ್ಲ. ಅದರಿಂದ ಅನ್ನಸ್ಥಿತನಾದ ಭಗವಂತ ಅಲ್ಲಿ ಉದ್ಗೀತಂ ಸಮುದ್ರ ಅನ್ನುವ ಅಲ್ಲಿ ಕೂಡ ಅನ್ನಸ್ಥಿತನಾದ ಭಗವಂತನೇ ಪ್ರತಿಹಾರ ಶಬ್ದವಚ್ಚನಾಗಿದೆ, ಪ್ರತಿಹಾರ ಶಬ್ದವಚ್ಚನಾಗಿದೆ. ಹಾಗಾಗಿ ಅದನ್ನು ಸಮಾನಾರ್ಥಕವಾಗಿರತಕ್ಕಂಥದ್ದು ಇಲ್ಲಿ ಪ್ರತಿಹಾರ ಅಂತ ಎಲ್ಲಿಯೂ ಪ್ರತಿಹಾರ ಅನ್ನುವ ಶಬ್ದವೇ ಇರುವುದು. ಅದರಿಂದ ಪ್ರತಿಹಾರ ಅಂದ್ರೆ ಏನು? ಪ್ರತಿಕ್ರಿಯತೆ, ಆಹಾರವಾಗಿ ಸ್ವೀಕರಿಸಲ್ಪಡುತ್ತಾನೆ, ಆಹಾರದಲ್ಲಿ ಇದ್ದು ಭಗವಂತನು ನಮ್ಮೊಳಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಅವನು ಪ್ರತಿಹಾರ ಶಬ್ದವಚ್ಚನಾದ ಭಗವಂತನೇ ಪ್ರತಿಹಾರದ ದೇವತೆ. ಹಾಗಾದ್ರೆ ಸಾಮವೇದವನ್ನು ಗಾನ ಮಾಡುವಾಗ ಮೊದಲು ಪ್ರಾಣಸ್ಥಿತನಾದ ಭಗವಂತ, ಆಮೇಲೆ ಸೂರ್ಯಸ್ಥಿತನಾದ ಭಗವಂತ, ಆಮೇಲೆ ಅನ್ನಸ್ಥಿತನಾದ ಭಗವಂತ. ಅನ್ನ ಅಂತಂದ್ರೆ ಅನ್ನದ ದೇವತೆ ಯಾರು ಅಂತ ಅನ್ನದ ಅಭಿಮಾನಿಯಲ್ಲಿ ಇರ್ತಕ್ಕಂಥ. ಯಾಕಂದ್ರೆ ಅಲ್ಲಿ ಪ್ರಾಣ ಅಂದ್ರೆ ಪ್ರಾಣದೇವರಾಯ್ತು, ಸೂರ್ಯ ಅಂದ್ರೆ ಸೂರ್ಯದೇವರಾಯ್ತು, ಇಲ್ಲಿ ಅನ್ನ ಅಂದ್ರೆ ಫುಡ್ ಅಂತ ಆಯ್ತು. ಈಗ ಅನ್ನದ ಅಭಿಮಾನಿ ದೇವತೆಯಲ್ಲಿ ಇರ್ತಕ್ಕಂಥ ಭಗವಂತ, ಅನ್ನದ ಅಭಿಮಾನಿ ದೇವತೆ ಚಂದ್ರನೂ ಹೌದು, ಅನ್ನದ ಅಭಿಮಾನಿ ದೇವತೆ ಸರಸ್ವತಿಯೂ ಹೌದು. ಅದರಿಂದ ಇದೊಂದು ಸಂಪುಟೀಕರಣ. ಮಧ್ಯದಲ್ಲಿ ಆದಿತ್ಯ ಅಂತರ್ಗತ ನಾರಾಯಣ ಇದ್ದಾನೆ, ಆಚೆ ಈಚೆಯಿಂದ ಪ್ರಾಣ ಭಾರತ, ಮುಖ್ಯ ಪ್ರಾಣ ಇದ್ದಾರೆ ಸರಸ್ವತಿ ಭಾರತ ಇದ್ದಾರೆ. ಅನ್ನಸ್ಥಿತ ಅಂದ್ರೆ ಅನ್ನ ಮಾನಿನಿಯಾಗಿರ್ತಕ್ಕಂಥ ಸರಸ್ವತಿಯಲ್ಲಿ ಇರತಕ್ಕ ಭಗವಂತ. ಹೀಗೆ ಗಾನ ಪ್ರಾರಂಭ ಆಗುವುದು ಪ್ರಾಣದೇವರು, ಕೈ ಪಿಚ್ಚಿಗೆ ಹೋಗುವುದು ಸೂರ್ಯನಲ್ಲಿರ್ತಕ್ಕಂಥ ಭಗವಂತನಿಂದ, ಅದು ಮತ್ತೆ ಅವರೋಹ ಆಗುವಂತ ಆರೋಹ ಸಂಗೀತ ಅವರೋಹಣ ಅದು ಸರಸ್ವತಿ. ಅನ್ನಕ್ಕೆ ಇನ್ನೊಂದು ಅರ್ಥ, ಅನ್ನ ಅಂದ್ರೆ ಚಂದ್ರಮುಖ ಬ್ರಹ್ಮನು ಅನ್ನ ಅನ್ಮಾನಿ ಅನ್ನಾಭಿಮಾನಿ, ಸರಸ್ವತಿಯು ಅನ್ನಾಭಿಮಾನಿ, ಚಂದ್ರನು ಅನ್ನಾಭಿಮಾನಿ. ಅದರಿಂದ ಪ್ರಾಣದೇವರು ಬ್ರಹ್ಮದೇವರು ಅಂತ ಇಟ್ಕೊಳ್ಬೇಕು. ಅದು ಬ್ರಹ್ಮದೇವರು ಗಾನ ಮಾಡ್ತಾರೆ, ತದೇ ಸಾಮಗಾಯನ್ನಾಸ್ತೆ ಏನ್ ಹೇಳ್ತಾರೆ ಅವರು, ಹಾವು ಹಾವು ಹಾವು ಅಹಮನ್ನಂ ಅಹಮನ್ನಂ ಅಹಮನ್ನಂ. ಅವರು ತಾನು ಅನ್ನ ಅನ್ನವಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು. ಅದರಿಂದ ಅನ್ನ ಅಂದ್ರೆ ಬ್ರಹ್ಮದೇವರು ಹೌದು, ಅನ್ನ ಅಂದ್ರೆ ಸರಸ್ವತಿ ಹೌದು, ಅನ್ನ ಅಂದ್ರೆ ಚಂದ್ರನು ಹೌದು. ಹಾಗಾಗಿ ಇದು ಎಲ್ಲಿ ಪ್ರಾಣ ಮತ್ತು ಸರಸ್ವತಿ ಆಗ ಆಕಡೆ ವಾಯುದೇವರು ಬ್ರಹ್ಮದೇವರು, ಈ ಕಡೆ ಸರಸ್ವತಿ ಭಾರತಿ, ಇಲ್ಲ ಆಕಡೆ ಪ್ರಾಣದೇವರು ಈ ಕಡೆ ಚಂದ್ರಮುಖ, ಮಧ್ಯದಲ್ಲಿ ಆದಿತ್ಯ ಸಂಸ್ಥಿತರಾಗಿರತಕ್ಕಂಥ ನಾರಾಯಣ. ಆದಿತ್ಯ ಸಂಸ್ಥಿತ ನಾರಾಯಣದನ್ನು ಉಪಾಸನೆ ಮಾಡಿಕೊಂಡು ಆದಿತ್ಯದಲ್ಲಿ ಪ್ರಾಣದೇವರು ಬ್ರಹ್ಮದೇವರು ಇದ್ದಾರೆ, ಅದನ್ನು ಸಂಪುಟೀಕರಣ. ಒಳಗೆ ಶಾಲಿಗ್ರಾಮ ಇದ್ದ ಹಾಗೆ ಭಗವಂತ ಇದ್ದಾರೆ ಮಧ್ಯೆಯಲ್ಲಿ, ಆಚೆ ಈಚೆ ಅಂತ ಕರ್ಣಿಕೆಯ ಮುಚ್ಚಳ ಮತ್ತು ಕರೆಯ ತಟ್ಟೆ ಇದ್ದ ಹಾಗೆ ಪ್ರಾಣದೇವರು ಬ್ರಹ್ಮದೇವರು ಇದ್ದಾರೆ. ಇದು ಉದ್ಗೀತ ಸಾಮಗಾನದ ಅನುಸಂಧಾನ ಅಂತ. ಅಂತಂ ಸೈಷಾ ದೇವತಾ ಉದ್ಗೀತವನ್ನು ಆಯುತ್ತ, ಅನ್ನಗತನಾಗಿರ್ತಕ್ಕಂಥ ಪ್ರತಿಹಾರ ನಾಮಕನಾದಂತಹ ಭಗವಂತ ಪ್ರತಿಹಾರವನ್ನು ಆಯಿತು. ಪ್ರತಿಹಾರ ಗಾನ ಏನಿದೆ ಅಂದರೆ ಅವರೋಹಣ, ಆರೋಹಣದಲ್ಲಿ ಪ್ರಾಣದೇವರು, ಉದ್ಗಾನದಲ್ಲಿ ಸೂರ್ಯಸ್ಥಿತ ನಾರಾಯಣ, ಅವರೋಹಣದಲ್ಲಿ ಸರಸ್ವತಿ ಅಥವಾ ಬ್ರಹ್ಮದೇವರಲ್ಲಿರ್ತಕ್ಕಂಥ ನಾಮ. ಪಾಂಚೇತ್ ಅವಿದ್ವಾನ್ ಪ್ರತ್ಯಹರಿಷ್ಯ ಮೂರ್ಧಾತೆ ವ್ಯಪದಿಷ್ಯತ್ ತಥೋಕ್ತಸ್ಯ ಮೇಯೇತಿ. ಒಂದು ವೇಳೆ ಅನ್ನಸ್ಥಿತನಾದ ಸರಸ್ವತಿ ಭಾರತೀಯರಲ್ಲಿ ಸ್ಥಿತನಾದ, ಬ್ರಹ್ಮದೇವರಲ್ಲಿ ಸ್ಥಿತನಾದ, ಅಥವಾ ಬಹಳ ಕೆಳಮಟ್ಟದಲ್ಲಿ ತಗೊಂಡ್ರೆ ಚಂದ್ರನಲ್ಲಿ ಸ್ಥಿತನಾಗಿರತಕ್ಕಂಥ ಭಗವಂತ ಸೂರ್ಯ ಚಂದ್ರ ಪ್ರಾಣದೇವರು. ಇದು ಒಂದು ಪ್ರತಿಯೊಂದಕ್ಕೂ ಅನೌಚಿತ ನನಗೆ. ಮೊದಲು ಪ್ರಾಣದೇವರ ಅನುಸಂಧಾನ ಆಯ್ತು, ಎಲ್ಲಕ್ಕೂ ಒಳಗಿರ್ತಕ್ಕ. ಆಮೇಲೆ ಸೂರ್ಯಚಂದ್ರ ಆದಿತ್ಯ ಸ್ಥಿತ ಭಗವಂತ, ಅನ್ನ ಸ್ಥಿತ ಸೂರ್ಯಚಂದ್ರ, ಅಥವಾ ಸೂರ್ಯನಲ್ಲಿರ್ತಕ್ಕಂಥ ಭಗವಂತ ಆ ಕಡೆ ಪ್ರಾಣ, ಈ ಕಡೆ ಚತುರ್ಮುಖ, ಅಥವಾ ಆ ಕಡೆ ಪ್ರಾಣದೇವರು ಬ್ರಹ್ಮದೇವರು, ಈ ಕಡೆ ಸರಸ್ವತಿ. ಯಾವ ಅನುಸಂಧಾನ ಮಾಡಿದರು ಒಂದು ಸುಂದರವಾದ ಸಂಪುಟೀಕರಣ ಇದೆ. ಹೀಗೆ ನೀನು ಗಾನ ಮಾಡಪ್ಪ, ಹೀಗೆ ಮಾಡದೆ ಒಂದು ವೇಳೆ ನೀನು ನನ್ನ ಹತ್ರ ಕೇಳದೆ ನೀನೇ ಗಾನ ಮಾಡಿದ್ದರೆ, ತಾಂಚೇದ್ ಅವಿದ್ವಾನ್ ಪ್ರತ್ಯಹರಿಷ್ಯ ಇದನ್ನು ತಿಳ್ಕೊಳ್ಳದೆ ನೀನು ಪ್ರತಿಹಾರ ಗಾನ ಮಾಡಿದ್ದರೆ, ಮೂರ್ಧಾ ದೇವ್ಯ ಪ್ರತಿಷ್ಠೆ ನಿನ್ನ ತಲೆ ಬಿದ್ದು ಹೋಗ್ತಿತ್ತು. ಯಾಕೆ ತಥೋಕ್ತಸ್ಯ ಮೈ ನಾನು ಹಾಗೆ ಹೇಳಿಬಿಟ್ಟಿದ್ದೆ, ನನ್ನ ಮಾತು ಅದು ನಡೆದೇ ಹೋಗ್ತಿತ್ತು, ನೀನು ಕೇಳಿ ತಿಳ್ಕೊಂಡು ಪಠನೆ ಮಾಡಿದಿ, ಅದರಿಂದ ನಿನ್ನ ದೋಷ ಪರಿಹಾರ ಆಯ್ತು. ತಥೋಕ್ತಸ್ಯ ಮಯೇತಿ ತಥೋಕ್ತಸ್ಯ ಮಯೇತಿ ಅಂತ ಎರಡು ಸರ್ತಿ ಆವೃತ್ತಿ ಮಾಡ್ತಾರೆ. ಅದರ ಅರ್ಥ ಈ ಖಂಡ ಮುಗಿಯಿತು, ಎರಡು ಸರ್ತಿ ಆವೃತ್ತಿ ಮಾಡಿದ್ರೆ ಅಲ್ಲಿಗೆ ಆ ಚಾಪ್ಟರ್ ಮುಗಿಯಿತು ಅಂತ. ಈ ಒಂದು ಖಂಡ ಮುಗಿಯಿತು. ಮಠ ಚೀಹತ ಗುರುವಿನಲ್ಲಿ ಉಶಸ್ತಿ ಚಕ್ರಾಯಣನ ಸಮೋಪಾಸನೆಯ ಖಂಡ ಮುಗಿಯಿತು. ಇನ್ನು ಈ ಅಧ್ಯಾಯದಲ್ಲಿ ಎರಡು ಚಿಕ್ಕ ಖಂಡಗಳಿವೆ, ಇವು ಎರಡು ಹೊಸ ಅಪೂರ್ವ ಸಂಗತಿಗಳು. ಈಗ ಏನಾಯ್ತು ಅಂದ್ರೆ, ಈ ಸಾಮವೇದದಲ್ಲಿ ನಮಗೊಂದು ಸಂಗತಿ ಗೊತ್ತಾಗಿದೆ. ಏನು ಅಂದ್ರೆ, ಈ ಸಾಮಗಾನವನ್ನ ಉಪದೇಶ ಮಾಡಿದಂತಹ ಉಶಸ್ತಿ ಚಾಕ್ರಾಯಣ ಆ ಕಾಲದಲ್ಲೇ ದೊಡ್ಡ ವಿದ್ವಾಂಸ. ರಾಜಾಧಿರಾಜರುಗಳೆಲ್ಲ ಯಾಗ ಮಾಡಬೇಕಾಗಿದ್ರೆ ಉಷಸ್ತಿ ಚಾಕ್ರಾಯಣನೇ ನಮ್ಮ ಸಾಮಕ್ಕೆ ಅರ್ಧ್ವಿಜ್ಯ ಮಾಡಬೇಕು ಅಂತ ನಿರೀಕ್ಷೆ ಮಾಡುತ್ತಿದ್ರು ಅಂತಹ ದೊಡ್ಡ ವಿದ್ವಾಂಸ. ಆದರೆ ಅವನು ದಟ್ಟ ದರಿದ್ರನಾಗಿದ್ದ ಅಂತ ಒಂದು ವಿಷಯ ಗೊತ್ತಾಯಿತು. ಅಲ್ಲಿ ಸಾಮಗತನಾಗಿರ್ತಕ್ಕಂತಹ ಭಗವಂತನ ಉಪಾಸನೆ ಮಾಡಿ ಬಡತನ ಯಾಕೆ ಬಂತವರಿಗೆ? ಸಾಮವೇದದಲ್ಲಿ ಬಡತನ ಪರಿಹಾರ ಮಾಡುವ ವಿಧಾನ ಇಲ್ವಾ? ಭಗವಂತನ ಹತ್ರ ನೀವು ತಮ್ಮ ಅಂದ್ರೆ ಅನ್ನ, ಗೀತದಲ್ಲಿ ಅನ್ನ, ಪ್ರತಿಹಾರ ಆದ್ರೆ ಅನ್ನದಲ್ಲಿ ಇರತಕ್ಕ ಭಗವಂತ, ಅವರನ್ನು ಉಪಾಸನೆ ಮಾಡಿ ಬಡತನ ಯಾಕೆ ಬಂತು? ಹಾಗಾದ್ರೆ ಬಡತನವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಸಾಮವೇದಕ್ಕೆ ಇಲ್ವೋ, ಅಥವಾ ಅವನು ಅದನ್ನು ತಿಳಿದಿರಲಿಲ್ಲವೋ, ಏನಾಯ್ತು? ಅದಕ್ಕೆ ಅನ್ನವನ್ನು ಕೊಡತಕ್ಕಂತಹ ಭಗವಂತನ ಉಪಾಸನೆ ಮಾಡತಕ್ಕಂತಹ ಒಂದು ಸಾಮ ಇದೆ. ಅದನ್ನು ಮುಂದೆ ಹೇಳ ಅನ್ನವನ್ನು ಬಯಸಿ ಭಗವಂತನನ್ನ ಸೂತ್ರ ಮಾಡಿದ್ರೆ ಅನ್ನ ಪ್ರಾಪ್ತಿಗೋಸ್ಕರ ಒಂದು ವಿಶಿಷ್ಟವಾದ ಸಾಮ ಇದೆ. ಅದ ಹಿಂದೆ ಅನ್ನ ಇಲ್ಲದೆ ಒದ್ದಾಡಿದ ಪ್ರಸಂಗ ಬಂದದ್ರಿಂದ ಈ ಇದಕ್ಕ ಪ್ರಸಂಗ ಅನ್ನ ಬೇಕು ಅಂದ್ರೆ ಒಂದು ಸಾಮ ಇದೆ. ಆಯ್ತು, ಆ ಸಾಮ ಗೊತ್ತಿರಲಿಲ್ಲ. ಉಷಸ್ತಿ ಚಾಕ್ರಾಯಣ ಆ ಕಾಲದಲ್ಲೇ ದೊಡ್ಡ ವಿದ್ವಾಂಸ, ಅವನಿಗೆ ಗೊತ್ತಿರಲಿಲ್ಲ ಒಂದು ವಿಷಯ. ಅನ್ನ ಪಡೆಯಬೇಕಾಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ದವರಿಗೆಲ್ಲ ಅನ್ನ ಇರಬೇಕಾಗಿಲ್ಲ. ಯಾಕಂದ್ರೆ ಅವನ ಆ ಸಾಮಗಾನ ಮಾಡಿದಾಗ ಅನ್ನ ಕೊಡೋದು ಕೇಳ್ಬೇಕಲ್ಲ, ಕೇಳಲೇ ಇಲ್ಲ ಅವನು. ಆ ಅಪೇಕ್ಷಾ ಬೇಕಲ್ಲ. ಇಂಥದ್ದು ಈಗ ದೇವಿ ಮಾಯಾ ಭೂತಿಗಾಮ ಭಾಗವತದಲ್ಲಿ ಹೇಳ್ತಾರೆ. ಸಂಪತ್ತು ಬೇಕು ಅಂತಂದ್ರು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ, ಶ್ರೀ ಪೂಜೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಮಾಡೋರು ಕೆಲವರು ನಮಗೆ ಸಂಪತ್ತು ಬೇಡ, ಭಗವಂತನ ಅನುಗ್ರಹ ಸಾಕು ಅಂತ ಮಾಡಬೇಕು. ಅದರಿಂದ ಗೊತ್ತಿದ್ದವರೆಲ್ಲ ಅದನ್ನು ಮಾಡಿ ಪಡಿಬೇಕಾಗಿಲ್ಲ. ಅವನಿಗೆ ಅನ್ನ ಇರಲಿಲ್ಲ, ಅನ್ನ ಬೇಕು ಅಂತ ಉಪಾಸನೆ ಮಾಡಬೇಕು ಅಂತ ಅನಿಸಲೇ ಇಲ್ಲ ಎಂದು ಅವನಿಗೆ. ಆದ್ರಿಂದ ಅವನು ಅನ್ನಗತನಾದಂತಹ ಭಗವಂತನನ್ನು ಉಪಾಸನೆ ಮಾಡಲಿಲ್ಲ, ಅನ್ನ ಪ್ರದವಾಗಿರ್ತಕ್ಕಂಥ ಸಾಮವನ್ನು ಅವನು ಉಪಾಸನೆ ಮಾಡಲಿಲ್ಲ. ಆದರೆ ಅನ್ನಗತವಾದ ಸಾಮವನ್ನು ಉಪಾಸನೆ ಮಾಡಿದರೆ ಅನ್ನ ಸಿಗುತ್ತೆ. ಹಾಗಾದ್ರೆ ಅನ್ನಪ್ರದವಾದ ಸಾಮ ಯಾವುದು? ಇದೊಂದು ವಿಚಿತ್ರವಾದ ಕಥೆ. ಈ ಸಾಮ ಆವಿಷ್ಕಾರ ಆಗಲಿಕ್ಕೆ ಒಬ್ಬ ವ್ಯಕ್ತಿ ಮುಖದಿಂದ ಆವಿಷ್ಕಾರ ಆಗ, ಅವನು ಇನ್ನೊಬ್ಬ ಋಷಿ. ಏನಾಯ್ತು ಮುಂದೆ? ಆ ಋಷಿಯ ಒಂದು ವಿಚಿತ್ರವಾದ ಕಥೆಯನ್ನು ಮುಂದೆ ಹೇಳ್ತ. ಇದಕ್ಕೆ ಪ್ರಸ್ತಾವ ಅಥಾತ ಶವ ಉದ್ಗೀತ. ಈ ಅನ್ನವನ್ನು ಕೊಡತಕ್ಕಂತಹ ಉದ್ಗೀತಕ್ಕೆ ಹೆಸರು ಶವ ಉದ್ಗೀತ ಅಂತ. ಶವ ಅಂದ್ರೆ ನಾಯಿಗೆ ಸಂಬಂಧಪಟ್ಟದ್ದು, ಶವನ ಅಂತ ಆಗುತ್ತೆ ವ್ಯಾಕರಣ ಪ್ರಕಾರ. ಪಾಣಿನೀಯ ವ್ಯಾಕರಣ ಪ್ರಕಾರ ಅವನು ಶವನ ಅಂತ. ವೇದದಲ್ಲಿ ಪಾಣಿನೀಯ ವ್ಯಾಕರಣ ನಡೆಯೋದಿಲ್ಲ. ಅದನ್ನ ಅವರು ವೈದಿಕರು ಬಂದು ಶವ ಅಂದ್ರೆ ಶ್ವ ಅಂದ್ರೆ ನಾಯಿ, ಶವ ಅಂದ್ರೆ ನಾಯಿಗೆ ಸಂಬಂಧ, ಅಂದ್ರೆ ನಾಯಿ ಇಂದ ದೃಷ್ಟವಾದ ಸಾಮಗಾನ ಅಂತ. ನಾಯಿಯಿಂದ ದೃಷ್ಟವಾದ ಸಾಮಗಾನ ಯಾವುದದು? ನಾನು ಮೊನ್ನೆ ನಿನ್ನೆ ಎಲ್ಲ ಹೇಳಿದ್ದೆ, ಋಷಿಗಳಲ್ಲಿ ಒಬ್ಬ ಶುನಕ ಅಂತ ಹೆಸರಿನ ಋಷಿ ಇದ್ದಾನೆ ಅಂತ. ಶುನಕ ಅಂತ ಋಷಿ ಇದ್ದಾನೆ. ನಿಜವಾಗಿ ಶುನಕ ಅಂತಕ್ಕಂಥ ಹೆಸರು ಮುಖ್ಯವಾಗಿ ಪ್ರಾಣದೇವರಿಗೆ ಸಂಬಂಧಪಟ್ಟು, ಅಂಥ ಪ್ರಾಣದೇವರ ಅನುಗ್ರಹ ಪಾತ್ರನಾದ್ರಿಂದ ಆ ಋಷಿಗೂ ಶುನಕ ಅಂತ ಹೆಸರು. ಕಾರಣ ಒಂದು ಶುನಗತವು ಇನ್ನೊಂದು ಶುನದಿತ್ತು, ಎರಡು ಧಾತುಗಳಿಂದ ಆ ಶಬ್ದ ನಿಷ್ಪನ್ನವಾಗುತ್ತೆ. ಆದ್ರೆ ಶ್ವ ಅಂದ್ರೂ ಅಷ್ಟೇ, ಜ್ಞಾನ ಗತಿಯಿಂದ ದೈಹಿಕವಾದ ಚಲನೆ ನಾಯಿಗೆ ಅನ್ವಯಪಟ್ಟದ್ದು, ಬೌದ್ಧಿಕವಾದ ಚಲನೆ ಋಷಿಗಳಿಗೆ ಸಂಬಂಧಪಟ್ಟದ್ದು. ಬೌದ್ಧಿಕವಾಗಿ ಬೆಳೆದಂತಹ ಜೀವ ಅಂತರ್ಥ ಶುನಕ ಅಂದ್ರೆ ಮತ್ತೊಂದು ಶುನ ಸಂಪರ್ಕವು ಭಗವಂತನಲ್ಲಿ ಸೇರಿಕೊಂಡಿರತಕ್ಕಂಥ ಜ್ಞಾನದ ಮೂಲಕ ಭಗವಂತನನ್ನು ಸೇರಿದ ಚೇತನ ಅಂತ. ಹಾಗಾಗಿ ಶುನಕ ಅಂತಂದ್ರೆ ನಿಜವಾಗಿ ಜ್ಞಾನಿ ಅಂತರ್ಥ. ವಾಯುದೇವರಿಗೆ ಅದು ಮುಖ್ಯವಾದ ಹೆಸರು. ಇಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಋಷಿಗೆ ಆದ ದರ್ಶನ ಇದು. ನಾಯಿ ಸಾಮಗಾನ ಮಾಡಿದ್ದನ್ನ ಅವನು ಕಂಡ, ಅದರಿಂದ ಇದಕ್ಕೆ ನಾಯಿ ಹಾಡಿದ ಸಾಮ ಅಂತ ಹೆಸರು. ಶವಹ ಉದ್ಗೀತ ಅಂದ್ರೆ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ನಾಯಿ ಹಾಡಿದ ಸಾಮ. ನಾಯಿಯ ಬಾಯಿಯಲ್ಲಿ ಅವನು ಸಾಮಗಾನ ಕೇಳಿದ್ದು, ಆ ಋಷಿಗೆ ಆದಂತಹ ವಿಷನ್ ಅದು. ಅದರಿಂದ ಅದಕ್ಕೆ ನಾವು ಮುಂದೆ ಅನ್ನಕ್ಕೋಸ್ಕರ ಇರತಕ್ಕ ಶವ ಉದ್ಗೀತವನ್ನು ಹೇಳ್ತೀವಿ. ಅಥಾಕಥ ಅಥಾತಃ ಅಂತ ಒಂದು ಶಬ್ದ ಇದೆ. ಈ ಅಥಾತಃ ಅನ್ನುವ ಶಬ್ದಕ್ಕೆ ಒಟ್ಟಿಗೆ ಸಮಷ್ಟಿಯಾಗಿ ಒಂದರ್ಥ. ಅಥಾತಃ ಅಂದ್ರೆ ಇನ್ನು ಮುಂದೆ ಶವ ಉದ್ಗೀತವನ್ನು ಹೇಳ್ತೇವೆ ಅಂತ. ಅಷ್ಟು ಇನ್ನು ಮುಂದೆ ತಿಳಿದ್ರೆ ಅಥಾತಃ ಅಂತ ಹೇಳ್ಬೇಕಾಗಿಲ್ಲ, ಅಥ ಸಾಕಿತ್ತು. ಅಥಃ ಅಂತ ಹೇಳ್ತಾರೆ. ಕಥ ಅಂದ್ರೆ ಇನ್ನು ಮುಂದೆ ಏನ್ ಹೇಳ್ತೇವೆ? ಶವ ಉದ್ಗೀತವನ್ನು. ಯಾಕೆಂದ್ರೆ ಅಥಃ ನಮಗೆ ಹಿಂದಿನ ಉದ್ಗೀತದಲ್ಲಿ ಅನ್ನದ ಕೊರತೆಯ ಒಂದು ಕಥೆ ನಮ್ಮ ಕಿವಿಗೆ ಬಿದ್ದದ್ದರಿಂದ ಅದಕ್ಕೆ ಪರಿಹಾರ ರೂಪವಾಗಿ ಅನ್ನಪ್ರದವಾಗಿರತಕ್ಕಂಥ ಒಂದು ಉದ್ಗೀತವನ್ನು ಹೇಳ್ತೇವೆ. ಅಥಾತಃ ಶವಹ ಉದ್ಗೀತ, ನಾಯಿ ಹಾಡಿದ ಸಾಮವನ್ನು ಹೇಳ್ತೇವೆ. ಇದೇನು ಕಥೆ? ನಾಯಿ ಯಾಕೆ ಸಾಮಗಾನ ಹಾಡಿತು ಅಂದ್ರೆ, ಒಂದು ಋಷಿಗೆ ಇಂಥ ದರ್ಶನ ಆಯಿತು. ಯಾರು ತತ್ರ ಪತೋದಾಭ್ಯ ಗ್ಲಾಮೋ ವಾ ಮೈತ್ರೇಯ ಸ್ವಾಧ್ಯಾಯಂ ಉದ್ವಂ ರಾಜ ತತ್ರ ಬಕ ದಾಲ್ಭ್ಯ. ಇವರ ಹಿಂದೆ ಈ ಹೆಸರು ಬಂದಿದೆ, ದಾಲ್ಭ್ಯ ಬಕನ ಉಲ್ಲೇಖ ಹಿಂದೆ ಬಂದಿದೆ. ಆ ದಾಲ್ಭ್ಯ ಬಕ ಅವನಿಗೆ ಇನ್ನೊಂದು ಹೆಸರು ತತ್ರ ಬಕ ದಾಲ್ಭ್ಯ, ದಲ್ಭನ ಮಗನಾದ ಬಕ. ಗ್ಲಾವೋ ವಾ ಮೈತ್ರೇಯ ಅಥವಾ ಮಿತ್ರೇಯ ಮಗನಾದ ಗ್ಲಾವ. ಹಾಗಾದ್ರೆ ಇದು ಇಬ್ಬರು ವ್ಯಕ್ತಿಗಳು ಅಲ್ಲ, ಒಬ್ಬನಿಗೆ ಅವನಿಗೆ ದಾಲ್ಭ್ಯ ಅಂದ್ರೆ ದಲ್ಭನ ಮಗ, ಮೈತ್ರೇಯ ಅಂದ್ರೆ ಮಿತ್ರೇಯ ಮಗ. ಅದೇನು ಕತೆ? ಒಂದು ಇವಾಗ ಮಿತ್ರ ಯಾರು? ದಲ್ಭನ ಹೆಂಡತಿ ಆದ್ರೆ ಅದನ್ನು ಹೇಳ್ಬೇಕಾಗಿಲ್ಲ. ದಲ್ಭನ ಮಗ ಅಂದ್ರೆ ದಲ್ಭನ ಹೆಂಡತಿಯ ಮಗನು ಹೌದು. ಮಿತ್ರ ಬೇರೆ ಆದ್ರೆ ತಾಯಿ ಬೇರೆ ತಂದೆ ಬೇರೆ ಆಗುತ್ತೆ. ಅವರು ದಂಪತಿಗಳಾಗಿದ್ರೆ ಪ್ರತ್ಯೇಕ ಹೇಳಬೇಕಾದ ಕಾರಣ ಇಲ್ಲ. ಬೇರೆ ಆಗಿದ್ರೆ ಅವ್ರ ದಂಪತಿಗಳಂದ್ರೆ ಅವ್ರ ತಂದೆ ಇವ್ರ ತಾಯಿ ಅಂದ್ರೆ ಏನರ್ಥ? ಅಪಾರ್ಥ ಕಾರಣ ಇದೆ. ಅದಕ್ಕೆ ವಿಶೇಷ ಉದ್ದೇಶ ಇದೆ. ದಲ್ಪನ ಮಗ ಅವನನ್ನ ಮಿತ್ರ ನೋಡಿದ ತತ್ತ ಮುಂದೆ, ಆದ್ರಿಂದ ದತ್ತದ ತಾಯಿ ಮಿತ್ರ, ಹಾಗಾಗಿ ಅವನಿಗೆ ಮೈತ್ರಿ ಆಗ್ತಿ ಒಂದು ಹೆಸರು. ಆದ್ರೆ ಮಿತ್ರ ದತ್ತ ತಗೊಂಡ ಮೇಲೆ ಮಿತ್ರಾಳ ಮಗನಾದ ಅವನು. ಮಿತ್ರಾಳ ಮಗ ಮೈತ್ರೇಯ, ದಲ್ಭನ ಮಗ ಮೂಲತಃ ದಲ್ಭನ ಮಗ, ಮಿತ್ರ ದತ್ತ ತಗೊಂಡು. ದಲ್ಭನ ಮಗ ಆಗಿದ್ದಾಗ ದಲ್ಭ ಇಟ್ಟ ಹೆಸರು ಬಕ ಅಂತ. ಬಕ ಅಂದ್ರೆ ಆನಂದ ಕಾಮ ಅಂತ ನಾನು ಅರ್ಥ ಹೇಳಿದ್ದೇನೆ. ಕಮ್ ಬಾಚ್ ಬಾ ಅಂದ್ರೆ ಬಕ ಮನೆ ಹಾಕು. ಅದರಿಂದ ಆನಂದದ ಬಯಕೆ, ಭಗವಂತನ ಆನಂದ ಸ್ವರೂಪನಾದ ಭಗವಂತನನ್ನು ಬಯಸುವವರು ಬಕ. ಬಕ ಅಂತ ಸೂರ್ಯನಿಗೂ ಹೆಸರಿರುತ್ತೆ. ಅವರು ಅನ್ನದ ಬಕಗಳು, ಇವರು ಭಗವಂತನ ಬಕ. ಅದರಿಂದ ಬಕ ತಂದೆ ಇಟ್ಟ ಹೆಸರು ಬಕ ಅಂತ ಹುಟ್ಟುವಾಗ ದಲ್ಭ. ಅದರಿಂದ ದಾಲ್ಭ್ಯ ಬಕ, ದಲ್ಭನ ಮಗನಾಗಿದ್ದಾಗ ಬಕ ಅಂತ ಹೆಸರು. ಮಿತ್ರೇ ಮಗ ಆದಾಗ ಮಿತ್ರ ದತ್ತಕ್ಕೆ ತಗೊಂಡು, ದತ್ತಕ್ಕೆ ತಗೊಂಡಾಗ ಮಿತ್ರೇ ಮಗ ಆದ. ದತ್ತಕ್ಕೆ ತಗೊಂಡ ಮೇಲೆ ಇವನಿಗೆ ಅದು ಇಷ್ಟ ಇತ್ತೋ ಇಲ್ಲವೋ ಏನು ಕಥೆಯೋ, ಕರೆದ್ರೆ ಮಗು ಕರೆದ್ರೆ ಮಾತಾಡಲೇ ಇಲ್ಲ ಅಂತ, ಕರೆದ್ರೆ ಹೋಗೊಳ್ಳಿಲ್ಲ. ಕರೆದ್ರೆ ಹೋಗೊಳ್ಳದೆ ಇದ್ದಾಗ ಗ್ರಾವ ಅಂತ ಕರೆದ್ರಂತ. ಗ್ರಾವ ಅಂದ್ರೆ ಕಲ್ಲು, ಗ್ರಾವ ಏನಯ್ಯ ಕಲ್ಲಿನ ಹಾಗೆ ಮಾತೇ ಇಲ್ಲ ನಿಂದು ಅಂತ. ಗ್ರಾವ ಅಂತ ತಾಯಿ ಕರೆದಾಗ ಇವನು ಮೌನವಾಗಿ ಪ್ರತ್ಯುತ್ತರ ಕೊಡದೇ ಇದ್ದಾಗ ತಾಯಿ ಏನಯ್ಯ ಗ್ರಾವ ಅಂತ ಕರೆದಂತೆ. ಮಿತ್ರ ಒದೇ ಹೆಸರಾಗುತ್ತೆ. ಗ್ರಾವ ಅಂದ್ರೆ ಕಲ್ಮಂಡೆಯಂತೆ ಮೌನವಾಗಿರುವ ಅಂತ. ದಾಲ್ಭ್ಯ ಮಕಃ ಗ್ಲಾವೋ ವಾ ಮೈತ್ರೇಯ, ಎರಡನೇ ಅವನು ದತ್ತಕ್ಕೆ ತಗೊಂಡ ತಾಯಿ ಇಟ್ಟ ಹೆಸರು ಗ್ಲಾವ ಅಂತ, ಹೆತ್ತ ತಂದೆ ಇಟ್ಟ ಹೆಸರು ಬಕ ಅಂತ. ಹೀಗೆ ದಲ್ಭನ ಮಗ ಬಕ ಯಾನೇ ಅದ. ಹಾಗೆ ಇನ್ನೊಂದು ಹೆಸರು ಮೈತ್ರ ಮೈತ್ರೇಯ ಗ್ಲಾವ, ಮಿತ್ರೇಯ ಮಗ ಮತ್ತು ಅವಳಿಟ್ಟ ಹೆಸರು ಗ್ಲಾವ ಅಂತ. ಗ್ಲಾವೋ ವಾ ಮೈತ್ರೇಯ. ಈ ಋಷಿ ಒಮ್ಮೆ ಸ್ವಾಧ್ಯಾಯ ಉದ್ವಮರಾಜ ಶಾಸ್ತ್ರ ಅಧ್ಯಯನ ಮಾಡಬೇಕು, ಸುಶಾಖಾ ಅಧ್ಯಯನ ಮಾಡಬೇಕು ಅಂತ ಹೇಳ್ಕೊಂಡು ಗುರುಕುಲಕ್ಕೆ ಹೊರಟಿದ್ದಾನೆ. ಇನ್ನು ವಿದ್ಯಾರ್ಥಿ ದಶೆಯಲ್ಲಿದ್ದಾನೆ. ಈ ಸ್ಥಿತಿಯಲ್ಲಿದ್ದಾಗ ಉದ್ವಮರಾಜ ಗುರುಕುಲಕ್ಕೆ ಹೊರಟಿದ್ದಾನೆ. ತದ್ಧ ಶವವು ಗೀತದ ಆವಿಷ್ಕಾರಕ್ಕೋಸ್ಕರವೇ ಈ ಬಗ ಗುರುಕುಲಕ್ಕೆ ಹೊರಟ ಅಂತ. ತದ್ಧ ಅಂದ್ರೆ ಅದಕ್ಕೋಸ್ಕರವೇ, ಆ ನಾಯಿ ಹಾಡಿದ ಹಾಡು ಕೇಳುವುದಕ್ಕೋಸ್ಕರವೇ ಇವರು ಹೋದದ್ದು. ಅದಕ್ಕೋಸ್ಕರವೇ ಇವನು ಗುರುಕುಲಕ್ಕೆ ಹೋಗುವಾಗ ನಾಯಿಗಾದ ಗೊತ್ತಿದ್ದಲ್ಲಿ ಹಾಗೆ ಇವನು ಹೋಗ್ತಾ ಇದ್ದಾನೆ ದಾರಿಯಲ್ಲಿ. ತಸ್ಮೈಹ ಶ್ವಾ ಶ್ವೇತ ಪ್ರಾದುರ್ಬಭೂವ, ಅವನಿಗೆ ಒಂದು ಬೆಳ್ಳಗಿನ ನಾಯಿ ಕಾಣಿಸಿತು. ಶ್ವೇತ ಶ್ವಾ ಬಿಳಿ ನಾಯಿ ಕಾಣಿಸಿತು. ತಸ್ಮೈ ಅವನಿಗೋಸ್ಕರವೇ ಕಾಣಿಸಿಕೊಂಡಂತದ್ದು, ಇನ್ಯಾರಿಗೂ ಕಾಣಲಿಲ್ಲ. ಆ ಊಟದಿದ್ದವರಿಗೆಲ್ಲ ಒಂದು ಬಿಳಿ ನಾಯಿ ಕಾಣಲಿಲ್ಲ, ಅವನಿಗೆ ಮಾತ್ರ ಕಂಡದ್ದು. ತಸ್ಮೈ ಅವನಿಗೋಸ್ಕರವೇ, ಅವನ ಮೂಲಕ ಲೋಕದಲ್ಲಿ ಈ ಅನ್ನದ ಸಾಮ ಆವಿಷ್ಕಾರ ಆಗಬೇಕು ಅನ್ನುವುದಕ್ಕೋಸ್ಕರವೇ ಕಾಣಿಸಿಕೊಂಡ ನಾಯಿ ಅದು. ಶ್ವಾ ಶಮ್ ಅಂದ್ರೆ ಆನಂದ, ವಮ್ ಅಂದ್ರೆ ಜ್ಞಾನ. ಅದ್ ನಿಜವಾಗಿ ಜ್ಞಾನಾನಂದಗಳಲ್ಲಿ ಪೂರ್ಣ ಸ್ಥಿತಿಯನ್ನು ಹೊಂದಿರತಕ್ಕಂತಹ ಪ್ರಾಣದೇವರು ನಾಯಿಯ ರೂಪದಲ್ಲಿ ಕಾಣಿಸಿಕೊಂಡಿತು. ಅದಕ್ಕೆ ಬಿಳಿ, ಬಿಳಿ ಎಂಬುದು ಸತ್ವಗುಣದ ಸಂಕೇತ, ಬೆಳ್ಳಗಿನ ನಾಯಿ. ಅವನು ನೋಡಿದ ಒಂದು ಬಿಳಿ ನಾಯಿ ಇದೆ, ಅವನಿಗೆ ಅಪರೂಪವಾಗಿ ಕಂಡಿತು. ಎಲ್ಲ ಮಾಮೂಲು ನಾಯಿಗಳಂತಿಲ್ಲ, ಹೇಗೆ ಮಾರೀಚ ಜಿಂಕೆಯಾಗಿ ಬಂದಾಗ ಮಾಮೂಲು ಜಿಂಕೆಗಳಾಗಿಲ್ಲ, ಇದು ವಿಚಿತ್ರವಾದ ಜಿಂಕೆ ಅಂತ ಸೀತೆ ಆಶ್ಚರ್ಯಪಟ್ಟು ಅದನ್ನು ತಂದುಕೊಡಬೇಕು ಅಂತ ಹೇಳಿದ್ರು. ಹಾಗೆ ಬಕ ದಾಲ್ಭ್ಯ ಆಶ್ಚರ್ಯದಿಂದ ನೋಡ್ತಾನೆ. ಮಾಮೂಲು ನಾಯಿಗಳಾಗಿಲ್ಲ, ವಿಲಕ್ಷಣವಾಗಿದೆ. ಶ್ವಾಶ್ವೇತ ಪ್ರಭು ಪ್ರಾದುರ್ಭವ ತಮ್ಮ ತಮ್ಮ ಅನ್ಯೇ ಶ್ವಾನ ಉಪಸಮೇತಿ ಊಜು. ಆ ಬೆಳಗಿನ ನಾಯಿ ಒಂದು ಕಾಣಿಸಿದ್ದು ಮೊದಲು ಇವನಿಗೆ ಆಶ್ಚರ್ಯ ಆಯಿತು, ಇದೇನು ನಾಯಿ, ಅಪರೂಪದ್ದು, ನಾನು ಈ ತರದ ಎಲ್ಲೂ ನೋಡಿದ ಹಾಗಿಲ್ಲ ಈ ತರದ ನಾಯಿ ಅಂತ ಕುತೂಹಲದಿಂದ ನೋಡಿದರೆ ಅನ್ಯೇ ಶ್ವಾನ ಉಳಿದ ಚಿಕ್ಕ ಪುಟ್ಟ ನಾಯಿಗಳೆಲ್ಲ ಸುತ್ತಮುತ್ತಿದೆ, ತುಂಬಾ ನಾಯಿಗಳಿದೆ ಅವಳ ನೋಡಿದರೆ ಅದರ ಪರಿವಾರ ಅನ್ಯೇ ಶ್ವಾನ ಉಳಿದ ನಾಯಿಗಳೆಲ್ಲ ಸುತ್ತ ಬಂದು ನಿಂತವಂತೆ ಉಪಸಮೇತ್ಯ ಅದು ಸುತ್ತಮುಟ್ಟಿದವಂತೆ. ಒಂದು ದೊಡ್ಡ ನಾಯಿ ಕೂತಿದೆ, ಅದಕ್ಕೆಲ್ಲ ಮರಿ ನಾಯಿಗಳು ಸುತ್ತ ಬರ್ತವೆ, ಸುತ್ತ ಮುದ್ದೆ ಮುದ್ದೆ ಹಾಕಿದ್ದಾವೆ ಸುತ್ತ ಉಪಸಮೇತ್ಯ ಮಾತಾಡ್ಲಿಕ್ಕಂತಿದ್ದ. ಇವನಿಗೆ ಡೈಲಾಗ್ ಕೇಳಿಸುತ್ತೆ, ಮಾತು ಕೇಳಿಸುತ್ತೆ, ಏನ್ ಹೇಳ್ತಾ ಇದ್ದಾವೆ. ಅನ್ನಂ ನೋ ಭಗವಾನ್ ಆದಾಯತು ಅಶನಾಯಾಮ ವೈದಿ. ನಮಗೆ ಹಸಿವಾಗ್ತಾ ಇದೆ, ಅನ್ನದ ಸಾಮ ಹಾಕಿ ಅಂತ ಹೇಳಿದಂತೆ ಆ ನಾಯಿ ಮರಿಗಳು. ಅನ್ನಂ ನೋ ಭಗವಾನ್ ಆದಾಯತು, ಅನ್ನ ಉದ್ದೇಶ ನಮಗೆ ಅನ್ನ ಪ್ರಾಪ್ತಿ ಆಗಬೇಕು, ನಮಗೆ ಆಹಾರ ಬೇಕು, ಆಹಾರ ಪ್ರಾಪ್ತಿಗೋಸ್ಕರ ಆಹಾರ ಪ್ರದನಾದ ಭಗವಂತನನ್ನು ಧ್ಯಾನ ಮಾಡ್ರಿ ಅಂತ ದೊಡ್ಡ ನಾಯಿ ಅಂದ್ರೆ ಈ ಮರಿ ನಾಯಿಗಳಲ್ಲಿ ಹೇಳಿದವು. ಯಾಕೆಂದ್ರೆ ಅಶನಾಯಾಮವೈ ನಮ್ಗೆ ಹಸಿವಾಗ್ತಾ ಇದೆ, ಅಶನಾಯ ಅಂದ್ರೆ ಹಸಿವು, ಅಶನ ಅಂದ್ರೆ ಊಟ, ಅಶನಾಯ ಅಂದ್ರೆ ಹಸಿವು ಸಂಸ್ಕೃತಿ, ಅಶನಾಯಾಮ ನಮ್ಗೆ ಹಸಿವಾಗ್ತಾ ಇದೆ, ನೀವು ಸಾವಧಾನ ಮಾಡ್ರಿ ಅಂತ ಹೇಳಿದವು. ಇವರು ಇದೇನಪ್ಪ ನಾಯಿ ಹೊಸ ತರದ್ದು, ಆಮೇಲೆ ನಮ್ಮ ಮನೆಗೆ ಮಾತಾಡುತ್ತೆ, ಅದನ್ನು ಏನೋ ಸಾವಧಾನ ಮಾಡ್ರಿ ಅಂತ ಹೇಳ್ತಾ ಇದೆ ಅನ್ನ ಪ್ರಾಪ್ತಿಗೋಸ್ಕರ. ಗಾಂಧಿಯ ಗುರುಗುಲಕ್ಕೂ ಮುಂಚೆ ಅವರು ವಾಯುದೇವರಿಂದ ಉಪದೇಶ ಆಗಿಬಿಡುತ್ತೆ. ಆಶ್ಚರ್ಯವಾಗಿ ಅವರ ಕಣ್ಣರಳಿ ಕಿವಿಯಾಗಿ ನಿಂತು ನೋಡ್ತಾರೆ, ಏನು ಮುಂದೆ ಏನು ಸಂಭಾಷಣೆ, ಆ ದೊಡ್ಡ ನಾಯಿ ಏನು ಹೇಳುತ್ತೆ. ತಾಂಡವಾಚ ಆ ದೊಡ್ಡ ನಾಯಿಯನ್ನ ಹತ್ರ ಇವುಗಳೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ದೊಡ್ಡ ನಾಯಿ ಮರಿ ನಾಯಿಗಳ ಹತ್ರ ಹೇಳಿದಂತೆ, ಇಗೈವ ಮಾ ಪ್ರಾತನು ಉಪಸಮೀಯಾತ. ನೀವು ಕೆಲಸ ಮಾಡ್ರಿ, ಈಗ ಆಗೋದಿಲ್ಲ ಧ್ಯಾನ ಮಾಡ್ಲಿಕ್ಕೆ, ಮತ್ತೆ ನಾಳೆ ಬೆಳಿಗ್ಗೆ ಬನ್ನಿ, ಇಲ್ಲಿಯೇ ಬನ್ನಿ ಹಾಡ್ತೀನಿ. ಇಗೈವ ಮಾ ಪ್ರಾತಃ ಉಪಸಮೀಯಾತ, ನನ್ನ ಬಳಿ ನಾಳೆ ಬೆಳಿಗ್ಗೆ ಬನ್ನಿ, ನಾಳೆ ಬೆಳಿಗ್ಗೆ ಹಾಡ್ತೀನಿ, ನಾಳೆ ಬೆಳಿಗ್ಗೆ ನಿಮಗೆ ಅನ್ನ ಸಿಗುತ್ತೆ. ಅದೇ ನಾಳೆ ಬೆಳಿಗ್ಗೆ ಬರ್ಲಿಕ್ಕೆ ಹೇಳ್ತೀವಿ, ಇಲ್ಲಿಗೇ ಬನ್ನಿ, ಇಲ್ಲಿಗೆ ಬರಬೇಕು, ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕು. ಆದ್ರೆ ಆಗ್ಲೇ ಹೇಳ್ಬೋದಿತ್ತಲ್ಲ, ಅವನಲ್ಲೇ ಇದ್ದಾನೆ. ನಾಳೆ ಬೆಳಿಗ್ಗೆ ಬನ್ನಿ, ಇದು ಚತುರ್ದಶಿ ದಿವಸ ಸಂಜೆ ನಡೆದೊಂದು ಸಂಭಾಷಣೆ. ಆ ಗಾನ ಪೂರ್ಣಿಮಾ ದಿವಸ ಗಾನ ಮಾಡಿದ್ರೆ ಅದು ವಿಶೇಷ ಫಲಪ್ರದ, ಪೂರ್ಣಿಮೆಯ ದಿವಸ ಆ ಸಾಮಗಾನ ಮಾಡಬೇಕು. ಅದಕ್ಕೋಸ್ಕರ ಹೇಳಿದ ವಾಯು ನಾಳೆ ಬೆಳಿಗ್ಗೆ ಬನ್ನಿ, ನಾಳೆ ಬೆಳಿಗ್ಗೆ ಇಲ್ಲಿ ಬನ್ನಿ, ಈ ದೇವ ಮಾ ಪ್ರಾತಃ ಉಪಸಮೀಯ ಅಂತ. ಇವರಿಗೆ ಆಶ್ಚರ್ಯ ಆಯಿತು. ತದ್ಧ ಭಗವದ್ಯ ತಾಗುವ ಮೈತ್ರೇಯ ಪ್ರತಿಪಾಲ ಯಾಚಕಾರ. ಹಾಗಾದ್ರೆ ನಾಳೆ ಬೆಳಿಗ್ಗೆ ಇಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂತ ಈ ನಾಯಿಗಳು ಕೂಡ ಬರ್ತಾರೆ. ಇವನೇನೋ ಒಂದು ಸಾಮಗಾನ ಹೇಳ್ತಾರೆ, ಈ ನಾಯಿ ಇದು ಎಂಥದ್ದು ನೋಡಿ ಹೋಗ್ಬೇಕು ಅಂತ ಅವನಲ್ಲೇ ಗೊತ್ಬಿಟ್ಟಂತ. ನಾನು ಹೋಗಲಿಲ್ಲ, ಗುರುಕುಲಕ್ಕೆ ಹೋಗಲಿಲ್ಲ. ತದ್ಧ ಭಗವದ್ಯ ಲಾಘೋವ ಮೈತ್ರೇಯ ಪ್ರತಿಪಾಲ ಯಾಚಕಾರ. ಬೆಳಗಿನ ತನಕ ಕಾದ, ಎಷ್ಟು ಹೊತ್ತಿಗೆ ಆ ದೊಡ್ಡ ನಾಯಿ ಬರುತ್ತೆ, ಚಿಕ್ಕ ನಾಯಿಗಳು ಬರ್ತಾವೆ, ಯಾವಾಗ ಅವನು ಕಾಣ ಇದನ್ನು ಕೇಳಬೇಕು ಅಂತ ಪ್ರತಿಪಾಲನ ಅದರ ಕಾಯಿ ನಿರೀಕ್ಷೆ. ಬೆಳಗಿನ ತನಕ ಕಾದು, ಬೆಳಗಾಟ ಒಂದು ದೊಡ್ಡ ನಾಯಿ ಒಂದು ಚಿಕ್ಕ ನಾಯಿ ಒಂದು ದೇಹ ವಿಚಿತ್ರವಾದಂತಹ ನಾಯಿಗಳ ವರ್ತನೆ ಅಂತ ಹೇಳ್ತಾರೆ. ದೇಹ ಯಥಾ ಏವಂ ಹೇಗೆ ನಡ್ಕೊಂಡು ಅಂತಂದ್ರೆ ಯಥೈವ ಏವಂ ಯಥೈವ ಇದಂ ಬಹಿಷ್ಪವಮಾನೇನ ಸ್ತೋಷ್ಯಮಾನಾಃ ಸಂರಬ್ಧಾಃ ಸರ್ಪಂತೀತಿ ಏವಂ ಆಸಸುರ್ಪು. ಎಲ್ಲ ಬಂದವಂತೆ ಬಂದು ಸಾಲಾಗಿ ಕ್ಯೂನಲ್ಲಿ ನಿಂತವಂತೆ ನಾಯಿಗಳು. ಕ್ಯೂನಲ್ಲಿ ನಿಂತು ಒಂದರ ಬಾಲವನ್ನು ಇನ್ನೊಂದು ಕಚ್ಚಿಕೊಂಡು, ಒಂದರ ಬಾಲವನ್ನು ಇನ್ನೊಂದು, ಒಂದರ ಬಾಲವನ್ನು ಇನ್ನೊಂದು, ಹೀಗೆ ಒಂದರ ಬಾಲ ಒಂದು ಹಿಡ್ಕೊಂಡು ಸಾಲಾಗಿ ನಿಂತು ಚಲಿಸಲಿಕ್ಕೆ ಹತ್ತಿದವಂತೆ. ಅದು ಯಾಕೆ ಅಂದ್ರೆ ಅದಕ್ಕೆ ಅವನೊಂದು ಯಜ್ಞದ ಒಂದು ಕ್ರಿಯೆಯ ಅನುಕರಣೆ ಅದು. ಯಥಾ ಬಹಿಷ್ಪವಮಾನೇನ ಸ್ತೋಷ್ಯಮಾನಾಃ ಸಂರಬ್ಧಾಃ ಸರ್ಪಂತಿ. ಇದು ಕ್ರಮ ಏನು ಅಂದ್ರೆ ಸಾಮವೇದದ ಗಾನ ಮಾಡಬೇಕಾಗಿದ್ರೆ ಬೆಳಗಾದ ಒಂದು ಗಾನ ಮಾಡಲಿಕ್ಕುಂಟು. ಬೆಳಿಗ್ಗೆ ಮೂರು ಹೊತ್ತು ಸಾಮಗಾನ ಇದೆ ಯಜ್ಞದಲ್ಲಿ. ಬೆಳಿಗ್ಗೆ ಮಾಡತಕ್ಕಂತಹ ಸಾಮಗಾನಕ್ಕೆ ಬಹಿಷ್ಪವಮಾನ ಅಂತ ಹೆಸರು. ಅದನ್ನು ಎಲ್ಲಿ ಅಂದ್ರೆ ಹೊರಗಡೆ ಹೋಗಿ ಹಾಕ್ತಾರೆ. ಯಾವ ಸ್ಥಿರವಾಗಿ ಪುರೋಹಿತರಿಗಿರುವಾಗ ಗರ್ಭೆಯಲ್ಲಿ ಮುಟ್ಟಿಕೊಳ್ಳಿ ಅಂತ. ಹಾಗೆಯೇ ಸಾಮಗಾನ ಮಾಡಬೇಕಾಗಿದ್ದರೆ ಮೊದಲು ಭೀಷ್ಮವನ ಹೋಗಬೇಕಾಗಿದ್ದರೆ ಮೊದಲು ಅಧ್ವನಿ ಹೋಗ್ತಾರೆ. ಅಧ್ವನಿ ಒಂದು ಹಿಂದಿನಿಂದ ಮುಟ್ಟಿಕೊಂಡು ಸಾಮಗಾನ ಮಾಡುವ ಪ್ರಸ್ತುತ ಉತ್ತಾತ ಹಿಂದಿನಿಂದ ಯಜಮಾನ ಮುಟ್ಟಿಕೊಂಡು ಕೊಡಬೇಕು. ಹೀಗೆ ಒಬ್ಬರನ್ನೊಬ್ಬರು ಹಿಂಬದಿಯಿಂದ ಬೆನ್ನಲ್ಲಿಗೆ ಸ್ಪರ್ಶ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಹಂಗೆ ಒಂದರ ಬಾಲ ಒಂದು ಕಚ್ಚಿಕೊಂಡು ಉದ್ದಕ್ಕೆ ಬರುವಂತ ಅದೇ ಅಂತ. ಹೇಗೆ ಅಂದ್ರೆ ಬಹಿಷ್ಪವಮಾನವನ್ನ ಪಠನ ಮಾಡುವಾಗ ಹೇಗೆ ಅಧ್ವನಿಯು ಆಮೇಲೆ ಪ್ರಸ್ತುತ ಉದ್ದಾತ ಪ್ರತಿ ಹತ್ತ ಮತ್ತು ಯಜಮಾನ ಒಬ್ಬರು ಬಾಲ ಒಬ್ಬರು ಹಿಡ್ಕೊಂಡು ಅವರು ಅವರು ಹಿಂಬದಿಂದ ಮುಟ್ಟಿಕೊಂಡು ಹೋಗ್ಬೇಕು ಸ್ಪರ್ಶ ಮಾಡಿಕೊಂಡು ಹೇಗೆ ಪ್ರಧಾನ ಪುರೋಹಿತ ಮುಂದಿನಿಂದ ಅವರ ಹಿಂದೆ ಸಾಮಗಾನ ಮಾಡ್ತಿದ್ದವರು ಅದರ ಹಿಂದೆ ಯಜಮಾನ ಒಬ್ಬರನ್ನೊಬ್ಬರು ಮುಟ್ಟಿಕೊಂಡು ಹೇಗೆ ಹೋಗ್ತಾರೆ ಹಾಗೆ ಯಥಾ ಬಹಿಷ್ಪವಮಾನೆ ಸ್ತೋಷ್ಯಮಾನ ಬಹಿಷ್ಪವಮಾನ ಅಂತಂದ್ರೆ ಬೆಳಗಿನ ಹೊತ್ತು ಮಾಡತಕ್ಕ ಸಾಮವೇದಿಗಳು ಯಜ್ಞದ ಅಂಗವಾಗಿ ಮಾಡ್ತಕ್ಕಂಥ ಗಾನಕ್ಕೆ ಬಹಿಷ್ಪವನ ಅಪಮಾನ ಅಂತ ಹೆಸರು. ಅದು ಹೊರಗಡೆ ಮಾಡ್ತಕ್ಕಂಥ ಪವಮಾನ ಸೂಕ್ತದಿಂದ ಆಯ್ಕೆ ಮಾಡಿ ಹೇಳತಕ್ಕ ಮಂತ್ರಗಳು ಅದನ್ನು ಹೊರಗಡೆ ಯಾಗಶಾಲೆಯಿಂದ ಹೊರಗಡೆ ಕೂತು ಹೇಳ್ತಾರೆ. ಅದರಿಂದ ಅದು ಹೆಸರು ಬಹಿಷ್ಪವಮಾನ. ಬಹಿಷ್ಪವಮಾನೇನ ಸ್ತೋಷ್ಯಮಾನ ಈ ಬಹಿಷ್ಪವಮಾನವನ್ನು ಸ್ತೋತ್ರ ಮಾಡತಕ್ಕಂಥ ಮುಂದೆ ಸ್ತೋತ್ರ ಮಾಡುವ ಮೊದಲು ಆ ಪ್ರದೇಶಕ್ಕೆ ಹೋಗ್ಬೇಕು. ಹೊರಗಡೆ ಹೋಗುವಾಗ ಏನ್ ಮಾಡ್ತಾರೆ ಸಂರಂಭ ಸಂರಂಭ ಅಂದ್ರೆ ಸಂರಂಭ ಒಬ್ಬರನ್ನೊಬ್ರು ಹಿಡ್ಕೊಂಡು ಮುಟ್ಟಿಕೊಂಡು ಹೇಗೆ ಒಬ್ಬರ ಹಿಂದೆ ಒಬ್ರು ಸ್ಪರ್ಶ ಮಾಡಿಕೊಂಡು ಹೋಗ್ತಾರೆ ಸರ್ಪತಿ ಏವಂ ಆ ಸಸು ಹಾಗೆ ಒಂದ್ರ ಬಾಲ ಇದನ್ನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ. ನಾಯಿಗಳಿಗೆ ಪುರೋಹಿತರು ಮಾಡೋ ಕೆಲಸ ಹೆಂಗ್ ಗೊತ್ತಾಯ್ತಿದ್ದು ಯಜ್ಞದಲ್ಲಿ ಪುರೋಹಿತರು ಮಾಡ್ತಕ್ಕಂಥ ಕ್ರಿಯೆ ಇದು. ಹಂಗೆ ಮಾಡ್ತಾ ಇದ್ದಾವಲ್ಲ ನಾಯಿಗಳು ಬಹಿಷ್ಪವಮಾನ ಇದೇನು ಕಥೆ ಅಂತ ನೋಡ್ತಾ ಇದ್ದಾವೆ. ಹಾಗೆ ಹೋಗಿ ಒಬ್ಬ ನಂತರ ಒಬ್ಬರು ಹಿಂದೆ ಹೋದವು ಕಡೆಗೆ ದೇಹ ಉಪವಿಷ್ಯ ಹಿಂಚಕರು ಆಮೇಲೆ ಎಲ್ಲ ಹೋಗಿ ಕೂತ್ಕೊಂಡ ಎಲ್ಲ ದೂರ ಹೋಗ್ಬೇಕಾದ ಬಹಿಷ್ಪವಮಾನ ಆಡತಕ್ಕ ಸ್ಥಾನಕ್ಕೆ ಹೋಗ್ಬೇಕು. ಅಷ್ಟೊತ್ತು ಒಬ್ಬರ ಹಿಂದೆ ಒಬ್ಬರು ಪುರೋಹಿತರ ಹಿಂದೆ ಯಜಮಾನ ಸಾಮಗಾನ ಮಾಡುವವರು ಅವರಿಂದ ಯಜಮಾನ ಮುಟ್ಟಿಕೊಂಡು ಹೋದ್ರು ಹೋಗಿ ಬಹಿಷ್ಪವಮಾನದ ಸ್ಥಾನಕ್ಕೆ ಆಸ್ತಾವ ಅಂತ ಅಲ್ಲಿ ಹೋದ್ರು. ಅಲ್ಲಿ ಹೋದ ಮೇಲೆ ಉಪ ನಾಯಿಗಳು ಹಂಗೆ ಒಂದು ಹೋಗಿ ಅಲ್ಲಿ ದೂರ ಹೋಗ್ಬಿಟ್ಟವಂತೆ ಹಿರಿಯ ನಾಯಿ ಕೂತಿದ್ದು ಮರಿ ನಾಯಿಗಳು ಕೂತು ಉಪವಿಷ್ಯ ಹಿಂಚಕರು ಕೂತು ದೊಡ್ಡ ನಾಯಿ ಗಾನ ಮಾಡಿದಂತೆ ದೊಡ್ಡ ನಾಯಿ ಹೇಳಿದಾಗ ಇವು ಹಾಡಿದವಂತೆ ಹಿಂಚಕ್ರು ಹೇಳಿದರೆ ಹಿಂಕಾರ ಅಂತಂದ್ರೆ ನಿಜವಾಗಿ ಗಾನ ಅಲ್ಲ. ಗಾನದ ಮೊದಲು ಅದರ ಟ್ಯೂನಿಂಗ್ ಇದು ಹಿಂಕಾರ. ಆದ್ರೆ ಇಲ್ಲಿ ಹಿಂಚಕ್ರು ಅಂದ್ರೆ ಹಾಡಿದ್ರು ಅಂತ ದೊಡ್ಡ ನಾಯಿ ಹಾಡಿದ್ದು ಅದು ಹಾಡಿದ ಹಾಗೆ ಇವು ಹಾಡಿದ್ರು ಚಿಕ್ಕ ನಾಯಿಗಳು ಹಾಡಿದ್ರು. ಈ ಹಾಡನ್ನ ಕೇಳಿಸಿಕೊಂಡ ಇದು ಬಕ ದಾಲ್ಭ್ಯನಿಗೆ ನಾಯಿಯ ರೂಪದಿಂದ ಪ್ರಾಣದೇವರು ಉಪದೇಶ ಮಾಡಿದ ಸಾಕು. ಅವರು ಗುರುಗಳಕ್ಕೆ ಹೋಗೋ ಮುಂಚೆ ಅವನು ಉಪದೇಶ ಅದು ಏನು ಗಾನ ಮಾಡಿದ್ರು ಈ ಇದನ್ನ ಮಂತ್ರ ಇಲ್ಲಿದೆ ಅದರಲ್ಲಿ ಏನಿದೆ ಅಂದ್ರೆ ಓಮದಾಮೋಂ ದಿವಾಮೋಂ ದೇವೋ ವರುಣ ಪ್ರಜಾಪತಿ ಸವಿತಾ ಅನ್ನವಿಹಾರದನ್ನಪದೇ ಅನ್ನ ವಿಹಾರಾಹರೋಮಿತಿ ಇದು ಇರತಕ್ಕಂಥ ಮಂತ್ರ. ಇದನ್ನ ಸಾಮಗಾನವನ್ನ ಅಪ್ಲೈ ಮಾಡಿ ಹೇಗೆ ಹಾಡ್ತಾರೆ ಅನ್ನುವುದನ್ನ ರೆಕಾರ್ಡ್ ಮಾಡಿ ಬರುವಾಗ ನಿಮ್ಗೆ ಕೇಳಿಸ್ತೇನೆ. ಈ ಮಂತ್ರ ಏನ್ ಹೇಳುತ್ತೆ ಅಂದ್ರೆ ಓಂ ಮದಾಮ ಓಂ ವಿಮಾಮ ಓಮದಾಮೋಂ ದಿವಾಮೋಂ ದೇವೋ ವರುಣ ಸವಿತಾ ಅನ್ನ ವಿಹಾರದನ್ನಪದೇ ನಮಾಹರಾಹರೋಮಿತಿ ಇಷ್ಟು ಮಾತ್ರ. ಓಮದಾಮ ಓಂಕಾರ ವಚನ ಭಗವಂತನ ಅನುಗ್ರಹದಿಂದ ನಾವು ಅದಾಮ ಅನ್ನ ತಿನ್ನೋಣ. ಓಂ ದಿವಾಮ ಓಂಕಾರ ವಚನ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಅನ್ನಪಾನ ಪಾನ ಅನ್ನ ನಮಗೆ ಸಮೃದ್ಧವಾಗಿರಲಿ. ಓಮದಾಮೋ ಯಾವ ಭಗವಂತನ ಅನುಗ್ರಹದಿಂದ ಓಂ ಅನ್ನುವಂಥದ್ದು ಮಂತ್ರದ ಪ್ರಾರಂಭದಲ್ಲಿ ಓಂಕಾರವನ್ನು ಪದೇ ಪದೇ ಆವೃತ್ತಿ ಮಾಡಿದೆ. ಮುಖ್ಯವಾಗಿ ದೇವೋ ವರುಣ ಸವಿತಾ ದೇವೋ ವರುಣ ಪ್ರಜಾಪತಿ ಸವಿತಾ ಇದು ಪ್ರಾಣದೇವರ ಮತ್ತು ನಾರಾಯಣದ ಪ್ರಾರ್ಥನೆ. ಇಬ್ಬರು ದೇವರುಗಳು ನಮಗೆ ಅನ್ನ ಕೊಡ್ಲಿ. ದೇವ ದೇವ ಅಂದ್ರೆ ನೀವು ದ್ವಿತವು ನೀವು ಗತವು ಜ್ಞಾನ ಸ್ವರೂಪರು ಸರ್ವಜ್ಞರಾಗಿರತಕ್ಕಂತಹ ಇಬ್ಬರು ದೇವತೆಗಳು ದೇವ ಏಕವಚನ ಇದೆ ಅದು ಪ್ರಾಣಪದ ಮತ್ತು ನಾರಾಯಣ ಪದ. ಪ್ರಾಣದೇವರು ಮತ್ತು ನಾರಾಯಣ ದೇವ ಅಂದ್ರೆ ಎಲ್ಲವನ್ನೂ ತಿಳಿದಿರಕ್ಕೆ ಸರ್ವಜ್ಞರಾದಂತಹ ಪ್ರಾಣ ಮತ್ತು ಪ್ರಾಣದೇವರಿಗಿಂತಲೂ ಅಧಿಕ ಸರ್ವಜ್ಞರಾಗಿರತಕ್ಕಂತಹ ನಾರಾಯಣ. ವರುಣ ಎಲ್ಲರೂ ಕೂಡ ಅನ್ನಪಾನ ಆಗಿರತಕ್ಕಂತಹ ಪ್ರಾಣ ಮತ್ತು ಪ್ರಾಣದೇವರಿಗೂ ಆಶ್ರಯಣೀಯನಾಗಿರತಕ್ಕಂತಹ ನಾರಾಯಣ. ಪ್ರಜಾಪತಿ ಪ್ರಜೆಗಳ ಜೀವಜಾತದ ಪಾಲಕನಾಗಿರತಕ್ಕಂತಹ ಪ್ರಾಣದೇವರು ಮತ್ತು ಪ್ರಾಣದೇವರಿಗೂ ಪಾಲಕನಾಗಿರತಕ್ಕಂತಹ ನಾರಾಯಣ. ಸವಿತಾ, ಈ ಜಗತ್ತನ್ನ ಸೃಷ್ಟಿ, ಸವಿತಾ ಅಂದ್ರೆ ಸೂತೆ ಎಂದು ಸವಿತಾ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣರಾಗಿರತಕ್ಕಂತಹ ಪ್ರಾಣದೇವರು ಮತ್ತು ಪ್ರಾಣದೇವರು ಸೃಷ್ಟಿ ಮಾಡಿದ ನಾರಾಯಣ. ಇವರೆಷ್ಟು ಮಂದಿ ಇವರಿಬ್ಬರು, ಅವರಿಗೆ ನಾಲ್ಕು ಹೆಸರುಗಳಿಂದ ಸ್ವತಃ ದೇವ, ವರುಣ, ಪ್ರಜಾಪತಿ, ಸವಿತಾ. ವರುಣ, ಸವಿತಾ, ಪ್ರಜಾಪತಿ ಅಂತ ಕೊನೆಯ ಎರಡು ಶಬ್ದಗಳಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವರು, ಈ ಜಗತ್ತನ್ನು ಪಾಲನೆ ಮಾಡುವರು. ಅವ್ರು ಪಾಲನೆ ಮಾಡುವವರು ಅಂತ ಕೊಡದೇ ನಿಂದೆ ಹಾಕೊಡ್ಬೇಕು. ಜಗತ್ತನ್ನು ಹುಟ್ಟಿಸಿದ ತಂದೆ ಹೊಟ್ಟೆಗೆ ಹಾಕದೆ ನಿಂದೆ ಹಾಕಬೇಕು. ಹುಟ್ಟಿಸಿದವ ಅಷ್ಟೇ ಅಲ್ಲ, ಪಾಲಕನು ಹೌದು, ಸೃಷ್ಟ ಹೌದು, ಸೃಷ್ಟಿ ಕಾರಣನೂ ಹೌದು, ಸ್ಥಿತಿ ಕಾರಣನೂ ಹೌದು. ಅದರಿಂದ ಪ್ರಜಾಪತಿ ಸವಿತಾ ಹುಟ್ಟಿಸಿದ ಮತ್ತು ಪಾಲಿಸುವ ತಂದೆಯಾದ ಪ್ರಾಣದೇವರು ಮತ್ತು ನಾರಾಯಣ ಅವರಷ್ಟೇ ಅಲ್ಲ. ಹೌದು ಹೌದು, ಬಾ ತಂದೆ ಅಂತ ನೀವು ಕಟ್ಟಿಕೊಂಡಿದ್ರೆ ಹೌದು, ನೀವು ತಂದೆ ಅಂತ ಗುರುತಿನದೇ ನಾವು ವರ್ಣ, ನಾವು ಅವ್ರನ್ನ ವರ್ಣ ಮಾಡಿದ್ದೇವೆ, ನೀವೇ ಪಾಲಿಸಬೇಕು ಅಂತ ನಾವು ಅವರಿಗೆ ಶರಣಾಗಿದ್ದೇವೆ. ನೀವು ಶರಣಾದ್ರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ದೇವ ಅವರು ಸರ್ವಜ್ಞ, ಅವನು ನೀವು ಪ್ರಾರ್ಥನೆ ಮಾಡಿದವರಿಗೆ ಗೊತ್ತಾದ್ರೆ ಅವರೇ ತನಗೆ ಈ ಶಬ್ದಗಳಲ್ಲಿ ಒಂದು ಲಿಂಕ್ ಇದೆ. ಅವನು ಎಲ್ಲದರ ಕಾರಣ, ಎಲ್ಲದರ ಬಾಲಕ, ಅವನಿಂದ ನಾವು ಶರಣಾಗಿದ್ದೇವೆ. ಮತ್ತು ನಮ್ಮ ಒಳಗಿನ ತುಡಿತ ಏನು ಅನ್ನೋದು ಅವನಿಗೆ ಗೊತ್ತಿರಲೇಬೇಕು, ಯಾಕೆಂದ್ರೆ ಅವನು ದೇವ, ಎಲ್ಲವನ್ನೂ ತುಡಿದವು. ಅಂತ ಭಗವಂತ ಮತ್ತು ಪ್ರಾಣದೇವರು ನಮಗೆ ಅನ್ನಂ ಯ ಆಹರದ, ನಮಗೆ ಇಲ್ಲಿ ಅನ್ನವನ್ನು ತಂದುಕೊಡು, ಅನ್ನಪ್ಪದರಾಗಲಿ ನಮಗೆ ಅನ್ನವನ್ನು ತಂದುಕೊಡು. ಇದನ್ನು ಯಾವ ಅನ್ನಕ್ಕೋಸ್ಕರವೂ ಪ್ರಾರ್ಥನೆ ಮಾಡಬಹುದು. ಹೊಟ್ಟೆ ಹಸಿದಿದ್ದವರು ಹೊಟ್ಟೆಯ ಅನ್ನ ಕೊಡುವಂತ ಕೇಳಬಹುದು, ತಲೆ ಹಸಿದಿದ್ದವರು ತಲೆಗೆ ಅನ್ನ ಕೊಡುವಂತ ಕೇಳಬಹುದು. ಯಾವ ಅನ್ನವನ್ನು ಕೇಳಿದರೂ ಭಗವಂತ ಕೊಡ್ತಾನೆ. ಯಾವ ಅನ್ನ ಬೇಕು ಅಂತ ಅದು ಅವರವರಿಗೆ ಬಿಟ್ಟ ವಿಷಯ. ಅನ್ನ ವಿಹಾರದ ಇದು ಹೀಗೆ, ಇದು ಒಂಥರ ಇಂಡೈರೆಕ್ಟ್ ಆಗಿ ಹೇಳಿದೆ. ಆಮೇಲೆ ಸಾಮಗಾನ ಮಾಡ್ತಾ ಭಗವಂತನನ್ನ ಇದು ಕಂಡು, ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡು ಭಗವಂತನ ಜೊತೆಗೆ ನೇರ ಸಂಭಾಷಣೆ ಮಾಡ್ತಾರೆ ವಾಯುದೇವರು. ಅನ್ನಮತೇ ಅನ್ನವಿಹಾರ, ಎಲ್ಲರೂ ಎಲ್ಲರ ಅನ್ನಗಳಿಗೂ ಒಡೆಯನಾಗಿರತಕ್ಕಂತಹ, ಅನ್ನದ ಒಡೆಯನಾದ ಭಗವಂತನೇ ಅನ್ನವಿಹಾರ ಆಹಾರ. ಓಂ, ಇಲ್ಲಿಗೆ ನಮಗೆ ಆಹಾರವನ್ನು ಕೊಡು, ನಮಗೆ ಹಸಿದಿದ್ದೇವೆ ನಾವು, ನಮಗೆ ಅನ್ನ ಕೊಡು, ನಮಗೆ ಅನ್ನ ಕೊಡು. ಈ ಓಂಕಾರದ ಜೊತೆಗೆ ಈ ಮಂತ್ರ ಮುಗಿಯುತ್ತದೆ. ಇಷ್ಟಾದ ತಕ್ಷಣ ನಾಯಿಗಳು ದೃಶ್ಯ ಬಿಡ್ತವೆ. ಇವನಿಗೆ ದಾಂಧ್ಯ ಭಕ್ತರಿಗೆ ಹೀಗೆ ಅನ್ನ ಸಾಮದ ಸಾಕ್ಷಾತ್ಕಾರ ಆದದ್ದು ನಾಯಿಯ ರೂಪದಲ್ಲಿ ಇದ್ದಂತಹ ವಾಯುದೇವರ ಮೂಲಕ. ಈ ಇದನ್ನು ತಿಳ್ಕೊಂಡು ಅವನು ಮುಂದೆ ಅವನೇನ್ ಮಾಡಿದ ಅನ್ನೋದನ್ನು ಹೇಳಿದ್ರೆ, ಇದು ಈ ಉಪನಿಷತ್ತಿನ ಈ ಖಂಡಕ್ಕೆ ಸಂಬಂಧಪಟ್ಟ ವಿಷಯ ಮುಗಿದೋಯ್ತು. ಮುಂದೆ ಅವನು ಗುರುಕುಲ ಹೋದ ಏನೋ ಆದ, ಆದರೆ ಅವನ ಇನಿಷಿಯೇಷನ್ ವಾಯುದೇವರಿಂದ ಆಗೋಯ್ತು. ಇಲ್ಲಿ ಯಾರು ಏನು ಉಪದೇಶ ಮಾಡಲಿ ಬಿಡಲಿ, ನಾಯಿಯ ರೂಪದಿಂದ ವಾಯುದೇವರು ಕಾಣಿಸಿಕೊಂಡು ಉದ್ಧಾರ ಮಾಡಿದರು. ಇಲ್ಲಿ ಖಂಡ ಮುಗಿಯಿತು. ಇಲ್ಲಿಂದ ಮುಂದೆ ಇನ್ನು ಒಂದು ಕೊನೆಯ ಖಂಡ ಇದೆ. ಆ ಕೊನೆಯ ಖಂಡಕ್ಕೆ ಈ ಅಧ್ಯಾಯ ಮುಗಿದಿದೆ. ಅದರಲ್ಲಿ ಏನು ಅಂದ್ರೆ, ಇವಾಗ ಸಾಮಗಾನ ಮಾಡುವಾಗ ಸಾಮಗಾನದಲ್ಲಿ ನಾವು ಕೆಲವು ಅಕ್ಷರಗಳನ್ನ, ಮಂತ್ರದಲ್ಲಿ ಇಲ್ಲದ ಅಕ್ಷರಗಳನ್ನು ಸೇರಿಸ್ತೇವೆ. ಅವುಗಳಿಗೆ ಸ್ತೋಭಾಕ್ಷರಗಳು ಅಂತ ಹೆಸರು. ಸ್ತೋಭ ಅಂತಂದ್ರೆ ನಿರರ್ಥಕ ಅಂತ, ಬೇರೆ ನೋಟಕ್ಕೆ ಯಾವ ಅರ್ಥವೂ ಇಲ್ಲದ, ಮಂತ್ರದಲ್ಲಿ ಸೇರದ. ಯಾಕಂದ್ರೆ ಮಂತ್ರ ಋಗ್ವೇದದಲ್ಲಿ ಇದ್ದಂತೆ, ಮಂತ್ರ ಋಗ್ವೇದದಿಂದ ತೆಗೆದುಕೊಂಡ ಮಂತ್ರವನ್ನು ಹಾಡುವಾಗ ಋಗ್ವೇದದ ಮಂತ್ರದಲ್ಲಿ ಇಲ್ಲದೆ ಇರತಕ್ಕಂತಹ ಕೆಲವು ಅಕ್ಷರಗಳನ್ನ ಗಾನದಲ್ಲಿ ಸೇರಿಸ್ತಾರೆ. ಆ ಗಾನದಲ್ಲಿ ಸೇರಿಸತಕ್ಕಂತಹ ಅಕ್ಷರ